ಬೃಹತ್ ತಾರತಮ್ಯ ಸಂಧಿ. ತಾರತಮ್ಯ ಜ್ಞಾನ ಯಾಕೆ ಬೇಕು ಅಂತ ಕೇಳಿದ್ರೆ, ಹರಿಸರ್ವೋತ್ತಮತ್ವವನ್ನು ಹೇಳಬೇಕಾದ್ರೆ ಕ್ರಮ ಏನು ಅಂದರೆ, ಪರಮಾತ್ಮನಿಗೆ ಸಮರು ಯಾರೂ ಇಲ್ಲ, ಅವನಿಗಿಂತ ಉತ್ತಮರು ಯಾರೂ ಇಲ್ಲ. ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಪರಮಾತ್ಮನಿಗಿಂತ ಅವರರೇ, ತಾರತಮ್ಯದಲ್ಲಿ ಕಡಿಮೆ. ಆ ಎಲ್ಲ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳನ್ನು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಅವರ ಸ್ಥಾನವನ್ನು ನಿರ್ದೇಶನ ಮಾಡಿ ಸ್ತೋತ್ರಾದಿಗಳನ್ನು ಪೂಜೆ ಇತ್ಯಾದಿ ಎಲ್ಲ ಮಾಡಬೇಕು ಅಂತ ಶಾಸ್ತ್ರದ ಆಂತರ್ಯ. ಶಾಸ್ತ್ರನೇ ಹೇಳ್ತಾ ಇದೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗರುಡನಿಗೆ ಉಪದೇಶ ಮಾಡ್ತಾನೆ. ತಾರತಮ್ಯ ವಿಹೀನಸ್ಯ ವೇದಾನಾಂ ಪಠನಾದಪಿ ಫಲಂ ನಾಸ್ತ್ಯೇವ ನಾಸ್ತ್ಯೇವ. ತಾರತಮ್ಯ ಜ್ಞಾನ ಇಲ್ಲದೆ ವೇದ ಪಠನೆ ಮಾಡಿದರೂ ಕೂಡ ಫಲ ಅನ್ನೋದಿಲ್ಲ. ಈ ತಾರತಮ್ಯದಲ್ಲಿ ಸ್ಥೂಲವಾಗಿ 14 ಪ್ರಭೇದಗಳು ಅಂತ ಪ್ರಕಾಶ ಸಂಹಿತೆ ವಾಕ್ಯ ತಿಳಿಸತ್ತೆ. ಅಂಶ ಆನಂದ ಬಲ ಜ್ಞಾನ ದೇಶ ಕಾಲ ಅಪರೋಕ್ಷಿಣ ಲಯ ಸೃಷ್ಟಿ ಪದ ಆವೇಶ ಗುಣಲಕ್ಷಣ ಕಾಂತಯ ಏವಂ ಚತುರ್ದಶ ಮಹಾತಾರತಮ್ಯಂ ಪ್ರಕೀರ್ತಿತಂ ಅಂತ. ಹೀಗೆ 14 ಅಂಶಗಳಿಂದ ತಾರತಮ್ಯದ ಗಣನೆ. ಆ ಎಲ್ಲವನ್ನು ತಿಳಿಸ್ಲಿಕ್ಕೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು 8 ಸಂಧಿಗಳನ್ನು ತಾರತಮ್ಯವನ್ನು ತಿಳಿಸ್ಲಿಕ್ಕಾಗೆ ಮೀಸಲಿಟ್ಟಿದ್ದಾರೆ. ತಾರತಮ್ಯ ಜ್ಞಾನ ಮೋಕ್ಷಕ್ಕೆ ಅತೀ ಮುಖ್ಯ ಸಾಧನ ಅನ್ನೋದಾಗಿ ತಿಳಿಸ್ತಾರೆ. ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ತಾರತಮ್ಯ ವಿಚಾರವನ್ನು ವೇದವ್ಯಾಸ ದೇವರು ಮತ್ತು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಸರ್ವ ದೇಶ ಸರ್ವ ಕಾಲ ಎಲ್ಲ ಸಂದರ್ಭದಲ್ಲೂ ಪರಮಾತ್ಮನೇ ಸರ್ವೋತ್ತಮ. ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಕಂ. ಹೀಗೆ ತಿಳಿದು ತಾರತಮ್ಯೋಪೇತವಾಗಿ ಭಕ್ತಿಯನ್ನು ಮಾಡಿ ಹರಿಯಲ್ಲಿ ಸರ್ವೋತ್ತಮತ್ವೇನ ಭಕ್ತಿ ಮಾಡಿದ್ರೆ ಅದರಿಂದನೇ ಮೋಕ್ಷ. ಯದ್ಯಾದರೋ ಭವತ್ ತತ್ರ ಝಟಿತಿ ಮೋಕ್ಷ ಗೋ ಭವೇತ್. ಯಾರು ಆಧಾರದಿಂದ ಈ ರೀತಿಯಾಗಿ ತಾರತಮ್ಯವನ್ನು ಉಪಾಸನೆ ಮಾಡಿ ಭಗವಂತನ ಹೊಂದಕ್ಕೆ ಅಪೇಕ್ಷೆ ಮಾಡ್ತಾರೋ ಅಂಥವರು ಝಟಿತಿ ಮೋಕ್ಷ ಗೋ ಭವೇತ್ ಅಂದರೆ ಶೀಘ್ರದಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ. ಮುಮುಕ್ಷುಗಳಿಗೆ ಅಥವಾ ಮೋಕ್ಷವನ್ನು ಅಪೇಕ್ಷೆ ಮಾಡತಕ್ಕಂಥ ಜೀವರಾಶಿಗಳಿಗೆ ತಾರತಮ್ಯದಲ್ಲಿ ಧಾರಢ್ಯ ಬರಬೇಕು, ಅದು ಅಗತ್ಯ. ಆದ್ದರಿಂದ ಆ ದೇವತೆಗಳ ಅವತಾರ, ನಾಮ, ಕ್ರಿಯೆ ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿಸುವಂಥದ್ದೇ ಈ ಬೃಹತ್ ತಾರತಮ್ಯ. ಭಗವಂತನ ಆವೇಶ, ದೇವತೆಗಳ ಅವತಾರ ಇದರಲ್ಲಿ ಬರೋದರಿಂದ ಆವೇಶ ಅವತಾರ ಸಂಧಿ ಅಂತಲೂ ಈ ಸಂಧಿಗೆ ಹೆಸರಿದೆ. ಫಲಶ್ರುತಿಯಲ್ಲಿ ತಿಳಿಸ್ತಾರೆ, ಸಾರಭಕ್ತಿ ಜ್ಞಾನದಿಂ ಬೃಹತ್ತಾರತಮ್ಯವನ್ನರಿತು ಪಠಿಸುವ ಸೂರಿಗಳನ್ನು ದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮೃತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠಲ ತೋರಿಕೊಮ್ಮನು ಹೃತ್ಕಮಲದೊಳು ಯೋಗ್ಯತೆಗಳನ್ನು ಅರಿತು ಅಂತ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಮೊದಲಾಗಿರ್ತಕ್ಕಂಥ ಎಲ್ಲರ ಅವತಾರ ಆವೇಶ ಅಂಶಗಳನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿದರೆ ಜ್ಞಾನ ಭಕ್ತಿಯಾದಿಗಳು ಅಭಿವೃದ್ಧಿ ಆಗತ್ತೆ ಅಂತ ತಿಳಿಸ್ತಾರೆ. ಮಹಾಭಾರತ ತಾತ್ಪರ್ಯ ನಿಲಯದಲ್ಲಿ ಶ್ರೀಮದ್ ಆಚಾರ್ಯರು ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತತ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ತಾರತಮ್ಯ ಜ್ಞಾನ ಇಲ್ಲದೇ ಇದ್ದರೆ ಯಾರಿಗೂ ಮೋಕ್ಷ ಅನ್ನೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಅನಾದಿಯಿಂದ ಜೀವರ ಸ್ವರೂಪದಲ್ಲಿ ಒಂದು ಶಕ್ತಿ ಅನ್ನೋದಿರುತ್ತೆ. ಅದಕ್ಕಿಂತ ಹೆಚ್ಚಿನ ಬಲ ಜ್ಞಾನಾದಿಗಳು ಕಂಡರೆ, ಅಭಿವ್ಯಕ್ತಿಯಾದರೆ ಅಲ್ಲಿ ಪರಮಾತ್ಮ ಅಥವಾ ದೇವತೆಗಳ ವಿಶಿಷ್ಟ ಅವಿಷ್ಟ ರೂಪ ಇರುತ್ತೆ ಅಂತ ತಿಳ್ಕೋಬೇಕು. ಮೂಲ ರೂಪದಲ್ಲಿ ದೇವತೆಗಳಿಗೆ ಅಸುರಾವೇಶ ಅನ್ನೋದಿಲ್ಲ, ರುಜುಗಣಸ್ಥರಿಗೆ ದೈತ್ಯಾವೇಶ ಅನ್ನೋದು ಯಾವಾಗಲೂ ಇಲ್ಲ. ಆಮೇಲೆ ಇನ್ನೂ ಒಂದು ಪ್ರಮೇಯ, ಒಬ್ಬರೇ ಅನೇಕ ದೇವತೆ ಆವೇಶ, ಒಬ್ಬರಲ್ಲಿ ಅನೇಕ ಆವೇಶಗಳಿರ್ಬೋದು. ಒಬ್ಬ ದೇವತೆ ಒಂದೇ ಕಾಲದಲ್ಲಿ ಬೇರೆ ಬೇರೆ ಅಂಶ ಅವತಾರಗಳಿಂದನೂ ಇರಬಹುದು. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ರುದ್ರದೇವರು, ಅಶ್ವತ್ಥಾಮ, ದೂರ್ವಾಸರು, ಶುಕಾಚಾರ್ಯರು ಹೀಗೆ ಅನೇಕ ಅವತಾರಗಳನ್ನು ಮಾಡಿದ್ದನ್ನು ಕೇಳ್ತೀವಿ. ಅದೇ ರೀತಿಯಾಗಿ ಯಮಧರ್ಮರಾಯ, ವಿದುರ, ಧರ್ಮರಾಯ, ಸತ್ರಾಜಿತ ಹೀಗೆ ಹೀಗೆ ಎಲ್ಲ ವಿವರಗಳನ್ನು ವಿಸ್ತಾರವಾಗಿ ಈ ಸಂಧಿಯಲ್ಲಿ ತಿಳಿಸ್ಕೊಡ್ತಾರೆ. ಮೋಕ್ಷವನ್ನು ಪಡಿಬೇಕು ಅಂದರೆ ತಾರತಮ್ಯವನ್ನು ಭಗವಂತನೇ ಸರ್ವೋತ್ತಮ ಅನ್ನೋದನ್ನು ಅವಶ್ಯವಾಗಿ ತಿಳಿಲೇಬೇಕು. ಅದಿಲ್ಲದೆ ಯಾರಿಗೂ ಕೂಡ ಯಾವ ರೀತಿಯಿಂದಲೂ ಮುಕ್ತಿ ಅನ್ನೋದು ಸಾಧ್ಯ ಇಲ್ಲ. ಅವತಾರಾನ್ ಹರೇರ್ ಜ್ಞಾತ್ವ ನ ಅವತಾರ ಹರೇಶ್ಚಯೇ ತ ತದಾವೇಶಂ ಸ್ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯತ. ಭಗವಂತನ ಅವತಾರಗಳು ಯಾವುದು, ಯಾವುವು ಭಗವಂತನ ಅವತಾರ ಅಲ್ಲ ಅನ್ನೋದನ್ನು, ಭಗವಂತನ ಆವೇಶಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಮೋಕ್ಷನೇ ಹೊರತು ಇಲ್ಲದೇ ಇದ್ದರೆ ಯಾವ ರೀತಿಯಿಂದನೋ ಮೋಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಮದ್ ಆಚಾರ್ಯರು ತತ್ಪರ್ಯನಿರ್ಣಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಮೊದಲಿಗೆ ಸಂಧಿ ಸೂಚನೆಯನ್ನು ಹೇಳ್ತಾರೆ. ಹರಿ ಸಿರಿ ವಿರಿಂಚಿ ಇರಮುಖ ನಿರ್ಜರರ ಆವೇಶ ಅವತಾರಗಳ ಸ್ಮರಿಸು ಗುಣಗಣ ಸರ್ವಕಾಲದಿ ಭಕ್ತಿಪೂರ್ವಕದಿ. ಹರಿ ಸಿರಿ ವಿರಿಂಚಿ ಈರ ಮುಖ ಅಂದರೆ ಅವರೇ ಮೊದಲಾಗಿರ್ತಕ್ಕಂಥ ನಿರ್ಜರರ ಅಂದರೆ ದೇವತೆಗಳ ಆವೇಶ ಅವತಾರಗಳ ಆವೇಶ ಮತ್ತು ಅವತಾರಗಳನ್ನು ಸ್ಮರಿಸು ಗುಣಗಣ ಸರ್ವಕಾಲದಿ ಭಕ್ತಿಪೂರ್ವಕದಿ ಅಂತ. ಪರಮಾತ್ಮ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮದೇವರು, ಈರ ಅಂದರೆ ಮುಖ್ಯ ಪ್ರಾಣದೇವರು, ಇವರೇ ಮೊದಲಾಗಿರ್ತಕ್ಕಂಥ ನಿರ್ಜರರ ಅಂದರೆ ದೇವತೆಗಳ ಆವೇಶ ಮತ್ತು ಅವತಾರಗಳನ್ನು ಅವರ ಗುಣಗಣ ಸಮೂಹಗಳನ್ನು ಕೂಡ ಸರ್ವಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡು. ಆವೇಶ ಅಂದರೆ ಇನ್ನೊಬ್ಬರ ಶರೀರದಲ್ಲಿ ಅವರ ಜೊತೆಗೆ ವಾಸವಾಗಿ ಇರೋದಕ್ಕೆ ಆವೇಶ. ಅವತಾರ ಅಂದರೆ ತನ್ನದೇ ಆದ ಇನ್ನೊಂದು ಹೊಸ ಶರೀರದಲ್ಲಿ ತಾನಿರೋದಕ್ಕೆ ಅವತಾರ. ಜೀವನ ಸ್ವರೂಪದಲ್ಲಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಜ್ಞಾನ ಬಲಾದಿಗಳಿಗಿಂತ ಅಧಿಕ ಜ್ಞಾನ ಬಲ ಮೊದಲಾದವು ಕಂಡು ಬಂದರೆ ಅದನ್ನು ಅಧಿಕ ಆವೇಶ, ವಿಭೂತಿ ರೂಪಾವೇಶ ಅಂತ ಈ ರೀತಿಯೆಲ್ಲ ಹೇಳೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ತನ್ನ ಸಮುದಾಯದೊಳಗೆ, ತನ್ನ ಗುಂಪಿನೊಳಗೆ ಇತರ ವ್ಯಕ್ತಿಗಳಿಗಿಂತ ತನಗೆ ಶ್ರೇಷ್ಠತ್ವ ಬರಲಿಕ್ಕೆ ಕಾರಣವಾಗುವಂತಹ ಭಗವಂತನ ಆವೇಶವೇ ಈ ವಿಭೂತಿ ಅಥವಾ ವಿಶೇಷ ಆವೇಶ. ಇದು ಕೆಲವು ಜೀವರಲ್ಲಿ ಮಾತ್ರ ಕಂಡುಬರುತ್ತೆ, ಎಲ್ಲ ಜೀವರಲ್ಲಿ ಅವರ ಶಕ್ತಿ ವ್ಯಕ್ತವಾಗಲಿಕ್ಕೂ ಕೂಡ ಆವೇಶ ಭಗವಂತನದ್ದು ಬೇಕೇ ಬೇಕು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ನಂತ. ಅಲ್ಲಿರ್ತಕ್ಕಂಥ ಜಡದಲ್ಲಾದರೆ ಆ ವಸ್ತುವಿನ ಗುಣಧರ್ಮವನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ, ಚೇತನರಲ್ಲಾದರೆ ಅವರ ಶಕ್ತಿಯನ್ನು, ಜ್ಞಾನ ಬಲಾದಿಗಳನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಪರಮಾತ್ಮ ಅಲ್ಲಿದ್ದು ಪ್ರೇರಕನಾಗಿರ್ತಾನೆ. ಇದು ಸಾಮಾನ್ಯ ಆವೇಶ. ಈ ಸಂಧಿಯಲ್ಲಿ ಸಾಮಾನ್ಯ ಜೊತೆಗೆ ವಿಶೇಷ ಆವೇಶವನ್ನು, ಅವತಾರಗಳನ್ನು ಕೂಡ ಈ ಸಂಧಿಯಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಪದವಿಗಳಲ್ಲಿರುವ ದೇವತೆಗಳಲ್ಲಿ ಮಾತ್ರ ಆವೇಶ ಹೊರತು ಮುಕ್ತಿಯಲ್ಲಿ ಆವೇಶ ಅನ್ನೋದಿಲ್ಲ. ಅದೇ ರೀತಿಯಾಗಿ ನಿರಂಶರಾದ ದೈತ್ಯರಲ್ಲೂ ಕೂಡ ಆವೇಶ ಅನ್ನೋ ಪ್ರಸಕ್ತಿ ಇಲ್ಲ. ನಿರಂಶರಾಗಿರ್ತಕ್ಕಂಥ ಮಾನವರಲ್ಲೂ ಇಲ್ಲ. ನಿರಂಶರಾಗಿರ್ತಕ್ಕಂಥ ಚಕ್ರವರ್ತಿಗಳಲ್ಲಿ ಪ್ರಶ್ನೆ ಬಂದರೆ ಅವರಲ್ಲೂ ಇಲ್ಲ. ಸಾಂಶರಾದ ಅಜಾನಜ ದೇವತೆಗಳಲ್ಲೂ ಇಲ್ಲ ಅನ್ನೋದನ್ನು ಪ್ರಕಾಶ ಸಂಹಿತೆ ಅನ್ನೋ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಆದರೆ ಭಗವಂತನ ವಿಶೇಷ ವಿಭೂತಿ ರೂಪಗಳ ಆವೇಶ ಇಲ್ಲ ಅಂತ ಅದರ ಅಭಿಪ್ರಾಯ. ಮುಕ್ತಿಯಲ್ಲಿ ಸೋತ್ತಮ ದೇವತೆಗಳ ಆವೇಶ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಹೇಳಲ್ಪಟ್ಟಿದೆ. ಮುಕ್ತಿಯಲ್ಲಿ ಅನಿರುದ್ಧನ ಸುಖ ಇಂದ್ರನ ಅಧೀನ, ಇಂದ್ರನ ಸುಖ ರುದ್ರನ ಅಧೀನ ಅಂದರೆ ಶೇಷನ ಅಧೀನ, ಶೇಷನ ಸುಖ ಸರಸ್ವತಿಯ ಅಧೀನ ಮೊದಲಾಗಿ ಸೋತ್ತಮರಾಗಿರ್ತಕ್ಕಂಥ ಬಿಂಬಭೂತರಾದ ದೇವತೆಗಳ ಆವೇಶ ಮುಕ್ತರಲ್ಲಿ ಇರೋದು ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ. ಸರಸ್ವತಿ, ಬ್ರಹ್ಮ, ವಾಯುಗಳು ಮುಕ್ತ ಪೃಥಿವಿ ಮೊದಲಾಗಿರ್ತಕ್ಕಂಥ ದೇವತೆಗಳಲ್ಲಿ ವಿಶೇಷವಾಗಿ ಆವಿಷ್ಟರಾಗಿರೋದ್ರಿಂದಲೇ ಸರಸ್ವತಿ ಬ್ರಹ್ಮಪತ್ನಿಯಾಗಿರ್ತಕ್ಕಂಥ ಸರಸ್ವತೀ ದೇವಿ ಆವೇಶದಿಂದ ಮುಕ್ತರ ಮಾತುಗಳೆಲ್ಲವೂ ಕೂಡ ಸತ್ಯ. ಆ ಸರಸ್ವತಿಗೆ ದೈವಿ ವಾಕ್ ಅಂದರೆ ಸತ್ಯವನ್ನೇ ನುಡಿಯೋಳು ಅಂತ ಹೆಸರು. ಬ್ರಹ್ಮದೇವರ ಆವೇಶದಿಂದ ಮುಕ್ತರು ಕೇವಲ ಸುಖವನ್ನೇ ಅನುಭವಿಸ್ತಾರೆ, ದುಃಖವನ್ನು ಅನುಭವಿಸೋದಿಲ್ಲ. ಪ್ರಾಣನ ಇನ್ನೊಂದು ರೂಪದಿಂದಲೂ ಬ್ರಹ್ಮನ ಆವೇಶ ಇರೋದರಿಂದ ಮುಕ್ತರಿಗೆ ಯಾವುದೇ ಕರ್ಮಗಳನ್ನು ಮಾಡಿದರೂ ಕೂಡ ಆಯಾಸ ಅಥವಾ ಅದರ ಬಗ್ಗೆ ಅನಾಸಕ್ತಿ ಅನ್ನೋದು ಆಗೋದೇ ಇಲ್ಲ, ಬಲವೇ ಇರುತ್ತೆ ಅಂತ ಈ ರೀತಿಯಾಗಿ ಮುಕ್ತರಲ್ಲೂ ಕೂಡ ಆವೇಶಗಳ ಬಗ್ಗೆ ಹೇಳ್ತಾರೆ. ಇನ್ನು ನಿರಂಶರಾದ ಚಕ್ರವರ್ತಿಗಳಲ್ಲಿ ಭಗವಂತನ ಆವೇಶವು ಭಾಗವತ ತಾತ್ಪರ್ಯದಲ್ಲಿ ಹೇಳಲ್ಪಟ್ಟಿದೆ. ಪೃಥು ಅನ್ನೋನೊಬ್ಬ ಶ್ರೇಷ್ಠ ಚಕ್ರವರ್ತಿ, ಅವನಲ್ಲಿ ಭಗವಂತ ಪೃಥುನಾಮಕನಾಗಿ ಅವಿಷ್ಟನಾಗಿದ್ದ. ಯಾಕೆ ಅಂದರೆ ಕಾರಣವನ್ನು ಕೊಡ್ತಾರಲ್ಲಿ ತಾತ್ಪರ್ಯದಲ್ಲಿ, ಆ ಎಲ್ಲ ಮುನಿಗಳು ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡಿದರು ಭಗವಂತನನ್ನು ಕುರಿತು. ಜೊತೆಗೆ ಅವನೂ ಪೂರ್ವಜನ್ಮದಲ್ಲಿ ತಪಶ್ಚರ್ಯೆಯನ್ನು ಮಾಡಿ ಭಗವಂತನಿಂದ ವರವನ್ನು ಪಡ್ಕೊಂಡಿದ್ದ. ಆದ್ದರಿಂದ ಚಕ್ರವರ್ತಿಗಳಲ್ಲಿ ಶಕ್ತಿಯನ್ನು ತುಂಬೋದಕ್ಕಾಗಿ ಅವಿಷ್ಟವಾಗ್ತಕ್ಕಂಥ ಭಗವಂತನ ರೂಪವನ್ನು ಮುನಿಗಳು ರಾಜರಾಜೇಶ್ವರ ರೂಪ ಅಂತ ಕರೀತಾರೆ, ಅದನ್ನು ಭಾಗವತ ತಾತ್ಪರ್ಯ ತಿಳಿಸತ್ತೆ. ಇಂದ್ರ, ವಾಯು, ಸೂರ್ಯ, ಅಗ್ನಿ, ವರುಣ, ಚಂದ್ರ, ಕುಬೇರ ಈ ದೇವೋತ್ತಮರ ತೇಜಸ್ಸುಗಳನ್ನೆಲ್ಲ ಸೇರಿಸಿ ಭಗವಂತ ರಾಜನಲ್ಲಿ ಇಡ್ತಾನೆ. ಆದ್ದರಿಂದ ರಾಜ ಲೋಕರಕ್ಷಣೆಯಲ್ಲಿ ಸಮರ್ಥನಾಗ್ತಾನೆ ಅಂತ ಮನುಸ್ಮೃತಿಕಾರರು ತಿಳಿಸ್ತಾರೆ. ಇನ್ನು ಸಾಂಶರಾದ ಅಜಾನುಜ ಕಕ್ಷೆಯ 16,100 ಜನ ಕೃಷ್ಣ ಪತ್ನಿಯರಲ್ಲೂ ಗೋಪಿಕಾ ಸ್ತ್ರೀಯರಲ್ಲೂ ಲಕ್ಷ್ಮೀ ದೇವಿ ಆವೇಶ ಇರೋದರಿಂದ ಕೃಷ್ಣನ ಅಂಗಸಂಗ ಅನ್ನೋದವ್ರು ಪ್ರಾಪ್ತಿಯಾಯಿತು ಅಂತ ಭಾಗವತವೇ ವರ್ಣನೆ ಮಾಡ್ತಿದೆ. ದತ್ತ ಸ್ವಾತಂತ್ರ್ಯ ರೂಪದಲ್ಲಿ ಭಗವಂತ ಸರ್ವಜೀವರಲ್ಲೂ ತಾರತಮ್ಯಕ್ಕೆ ಅನುಸಾರವಾಗಿ ಆವೇಶ ಹೊಂದಿರೋದು ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳಲ್ಲಿ ಉಕ್ತವಾಗಿದೆ. ಬಿಂಬರೂಪದಿಂದ ಭಗವಂತ ಎಲ್ಲರ ಸ್ವರೂಪ ಶರೀರ, ಲಿಂಗ ಶರೀರ, ಸ್ಥೂಲ ಶರೀರಗಳಲ್ಲಿ ಆವೇಶವನ್ನು ಇಟ್ಟಿಯಾನೆ. ಭಗವಂತ ಮತ್ತು ವಾಯುದೇವರ ಅವತಾರಗಳಲ್ಲಿ ಭೇದ ವೈಲಕ್ಷಣ್ಯಗಳಿಲ್ಲ. ವಾಯುದೇವರು ಅವತಾರಗಳಲ್ಲಿ ಮೂಲ ರೂಪದಂತೆ ಪೂರ್ಣ ಜ್ಞಾನ ಬಲಾದಿಗಳನ್ನು ಹೊಂದಿದ್ದಾರೆ. ಶಕ್ತಿ ಸಾಮರ್ಥ್ಯಗಳನ್ನು ಸ್ವೇಚ್ಛೆಯಿಂದ ವ್ಯಕ್ತ ಮಾಡಿಕೊಳ್ಳದೇ ಇರಬಹುದಷ್ಟೇ. ಆದರೆ ಮೂಲ ರೂಪದಲ್ಲಿ ಎಷ್ಟಿದೆಯೋ ಬ್ರಹ್ಮವಾಯುಗಳಲ್ಲಿ ಅವತಾರ ರೂಪದಲ್ಲೂ ಅದೇ ರೀತಿಯಾಗಿರ್ತಕ್ಕಂಥ ಬಲಜ್ಞಾನಾದಿಗಳು ಇರುತ್ತೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಭೀಮಸೇನ ದೇವರಾಗಿ ಅವತಾರ ಮಾಡಿದಾಗ ಆ ಜರಾಸಂಧ ಭೀಮ ನನ್ನ ಎದುರುಗಡೆ ಒಂದು ಕ್ಷಣ ಅಥವಾ ಅರ್ಧ ಕ್ಷಣ ನಿಲ್ಲಬಲ್ಲ ಅಂತ ಜಂಬ ಕೊಚ್ಕೊಂಡಿದ್ದ. ಅದಕ್ಕೆ ಭೀಮ 15 ದಿನಗಳ ಕಾಲ ಅವಿಶ್ರಾಂತವಾಗಿ ಅನ್ನ ನಿದ್ದೆಯನ್ನು ಬಿಟ್ಟು ಯುದ್ಧ ಮಾಡಿದ. ಜರಾಸಂಧ ಕ್ರಮೇಣ ಕುಸಿಲಿಕ್ಕೆ ಪ್ರಾರಂಭ ಆದ. ಭೀಮ ಕ್ರಮೇಣ ಹೆಚ್ಚು ಹೆಚ್ಚು ಬಲವನ್ನು ಅಭಿವ್ಯಕ್ತಿ ಮಾಡಿಕೊಂಡ. ಕೊನೆಗೆ ಜರಾಸಂಧನ ಸೊಂಟವನ್ನು ಮುರಿದ ಅಂತ ಕೇಳ್ತೀವಿ. ಇನ್ನೊಂದು ದುಷ್ಟಾಂತ, ವನವಾಸ ಕಾಲದಲ್ಲಿ ನಹುಷ ಹೆಬ್ಬಾವಾಗಿ ಭೀಮನನ್ನು ಗಟ್ಟಿಯಾಗಿ ಹಿಡ್ಕೋತಾನೆ, ನುಂಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಭೀಮ ಸರ್ವಶಕ್ತನಾಗಿದ್ದರೂ ಕೂಡ ಪರಮಾತ್ಮನ ನಂತರದಲ್ಲಿ ಪರಮಾತ್ಮನ ಅನುಗ್ರಹದಿಂದ ತಾನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನೇ ಮಾಡಲಿಲ್ಲ. ಧರ್ಮರಾಜ ಬಂದು ನಹುಷನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಅವನನ್ನು ಶಾಪ ಮುಕ್ತನನ್ನಾಗಿ ಬಂಧನದಿಂದ ಮುಕ್ತನನ್ನಾಗಿ ಮಾಡ್ದ. ಅವನಲ್ಲಿರ್ತಕ್ಕಂಥ ಸಕಲ ದೇವತೆಗಳ ಋಷಿಗಳ ತಪಶಕ್ತಿಗಳು ಕೂಡ ಭೀಮಸೇನ ದೇವರಲ್ಲಿ ಬಂದು ಸೇರ್ತು. ಬ್ರಹ್ಮನ ಶಾಪ ಅವನಿಗೆ ಅದೇ ರೀತಿಯಾಗಿ ಇತ್ತು. ಬೇರೆ ದೇವತೆಗಳಲ್ಲಿ ಮೂಲ ರೂಪದ ಶಕ್ತಿ ಸಾಮರ್ಥ್ಯಗಳು ಅಂಶ ರೂಪದಲ್ಲಿ ಅಥವಾ ಆವೇಶ ಅವತಾರ ರೂಪದಲ್ಲಿ ಅಭಿವ್ಯಕ್ತಿ ಆಗೋದಿಲ್ಲ. ಮೂಲ ರೂಪದಲ್ಲಿ ಮಾತ್ರ ಹೆಚ್ಚಾಗಿ ಇರುತ್ತೆ. ಆದರೆ ಅದರ ಸ್ಮರಣೆ ಮಾಡಿ, ಅಂದರೆ ಮೂಲ ರೂಪದ ಸ್ಮರಣೆಯನ್ನು ಮಾಡಿ ಅದನ್ನು ಅಂಶ ರೂಪದಲ್ಲಿ ತಂದುಕೊಳ್ಳಿಕ್ಕೆ ಅವಕಾಶ ಇದೆ. ಉದಾಹರಣೆ ರಾಮಾಯಣದಲ್ಲಿ ನೋಡೋದಾದರೆ ರಾವಣನೊಡನೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಲಕ್ಷ್ಮಣ ಮೂರ್ಛಿತನಾಗಿ ಬಿದ್ದರೂ ಅವನನ್ನು ಎತ್ಕೊಂಡು ಹೋಗಲಿಕ್ಕೆ ರಾವಣನಿಗೆ ಸಾಧ್ಯ ಆಗಲಿಲ್ಲ. ಮೂಲ ರೂಪವಾಗಿರ್ತಕ್ಕಂಥ ಆದಿಶೇಷನ ಶಕ್ತಿಯನ್ನು ಆ ಲಕ್ಷ್ಮಣ ಆವಾಗ ಸ್ಮರಣೆ ಮಾಡಿ ತನ್ನಲ್ಲದನ್ನು ತುಂಬಿಸ್ಕೊಂಡಿರ್ತಾನೆ. ಮೂಲ ರೂಪದಿಂದ ಶಕ್ತಿಯನ್ನು ಅವತಾರ ರೂಪಗಳಲ್ಲಿ ತಂದುಕೊಳ್ಳುವಂಥ ಸಾಮರ್ಥ್ಯ ಎಲ್ಲ ದೇವತೆಗಳಿಗೂ ಇಲ್ಲ. ರುದ್ರ, ಇಂದ್ರಾದಿ ದೊಡ್ಡ ದೇವತೆಗಳಿಗೆ ಅಥವಾ ಮೇಲಿನ ದೇವತೆಗಳಿಗೆ ಮಾತ್ರ ಇರುತ್ತೆ ಅಂತ ಈ ರೀತಿಯಾಗಿ ನಾವು ತಿಳ್ಕೋಬೇಕು. ಅದರಿಂದ ಏನಾಯಿತು, ಭಗವಂತನ ನಂತರದಲ್ಲಿ ಬ್ರಹ್ಮವಾಯುಗಳಿಗೆ ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಬಲ ಜ್ಞಾನ ಆನಂದಾದಿ ಗುಣಗಳಿದೆಯೋ ಅವತಾರ ರೂಪದಲ್ಲೂ ಅಷ್ಟೇ ಇರುತ್ತೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನು ಅವರು ತಮ್ಮ ಇಚ್ಛೆಯಂತೆ ಬ್ರಹ್ಮವಾಯುಗಳು ಅಭಿವ್ಯಕ್ತಿ ಮಾಡ್ಬೋದು, ಮಾಡದೇನೆ ಇರಬಹುದು. ಆದರೆ ನಂತರದ ರುದ್ರಾದಿ ದೇವತೆಗಳಲ್ಲಿ ಮೂಲ ರೂಪದಷ್ಟು ಅವತಾರ ರೂಪದಲ್ಲಿ ಇರೋದಿಲ್ಲ. ಅವತಾರ ರೂಪದಲ್ಲಿದ್ದಾಗ ಮೂಲ ರೂಪದ ಸ್ಮರಣೆ ಮಾಡಿ ಅದನ್ನು ಅಭಿವ್ಯಕ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ರುದ್ರಾದಿ ದೇವತೆಗಳ ತನಕ ಮಾತ್ರ. ಮುಂದಿನ ದೇವತೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಅನ್ನೋದು ಇರೋದಿಲ್ಲ. ಈ ಎಲ್ಲ ವಿಚಾರವನ್ನು ಈ ಬೃಹತ್ತಾರತಮ್ಯ ಸಂಧಿಯಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಸಂಧಿ ಸೂಚನೆಯಲ್ಲಿ ಹರಿ ಸಿರಿ ವಿರಿಂಚೀರ ಮುಖ ನಿರ್ಜರರ ಆವೇಶ ಅವತಾರಗಳ ಸ್ಮರಿಸು ಗುಣಗಣ ಸರ್ವಕಾಲದಿ ಭಕ್ತಿಪೂರ್ವಕದಿ ಅಂತ. ಹರಿ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ, ಅವನೇ ವಿಷ್ಣು ಮುಕ್ತಿದಾಯಕ. ದೋಷದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥವನು ಜ್ಞಾನಾನಂದಮಯ. ಅವತಾರ ರೂಪಗಳಲ್ಲೂ ಜ್ಞಾನಾನಂದಮಯನೇ. ಅಪ್ರಾಕೃತ ಶರೀರಿ, ಪ್ರಾಕೃತ ಶರೀರ ಯಾವತ್ತಿಗೂ ಇಲ್ಲ. ಆವೇಶ ಅವತಾರಗಳಲ್ಲಿ ಮಾತ್ರ ಪ್ರಾಕೃತವಾಗಿರ್ತಕ್ಕಂಥ ಜೀವ ಶರೀರಗಳಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಸ್ವರೂಪ ಅವತಾರಗಳು ಮೂಲ ರೂಪದಿಂದ ಒಂದು ದೀಪದಿಂದ ಸಾವಿರಾರು ದೀಪಗಳು ಹೇಗೆ ಹೊರಗೆ ಬರುತ್ತೋ ಹಾಗೆ ಮೂಲ ರೂಪನೂ ಪೂರ್ಣ, ಅವತಾರ ರೂಪಗಳೂ ಪೂರ್ಣ. ಪರಸ್ಪರ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಲಕ್ಷಣ್ಯ ಎಂದಿಗೂ ಇಲ್ಲ. ಆನಂದೋದ್ರೇಕದಿಂದಲೇ ಅನಾಯಾಸವಾಗಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಮಾಡ್ತಾನೆ. ಇನ್ನು ತಾರತಮ್ಯದಲ್ಲಿ ಎರಡನೇ ಸ್ಥಾನ ಅಂದರೆ ಲಕ್ಷ್ಮೀದೇವಿ. ಪರಮಾತ್ಮನಂತೆ ನಿತ್ಯ ಮುಕ್ತಳು, ಯಾವತ್ತೂ ಸಂಸಾರ ಅನ್ನೋ ದುಃಖವನ್ನು ಅನುಭವಿಸಿದವಳಲ್ಲ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ, ನಿತ್ಯ ಗುಣ ಸಂಪೂರ್ಣೆ, ನಿತ್ಯ ಜಗದಾಧಾರೆ, ಮುಕ್ತ ಮುಕ್ತ ಗಣವೆನ್ನುತ್ತೆ. ಪರಮಾತ್ಮನಂತೆ ಸಹಸ್ರ ಶೀರ್ಷ ಸಹಸ್ರಾಕ್ಷ ಎಲ್ಲವನ್ನು ಹೊಂದಿರುವಂಥಳು, ದೇಶತಃ ಕಾಲತಃ ಪರಮಾತ್ಮಳಿಗೆ ಸಮಳು, ಅನಂತ ಗುಣಗಳಿಂದ ಕಡಿಮೆ. ಸರ್ವಜ್ಞಳು, ಸರ್ವಶಕ್ತಳು, ಸರ್ವ ಪ್ರೇರಕಳು, ಪರಮಾತ್ಮನಿಗೆ ಅಧೀನಳು. ಪರಮಾತ್ಮನ ಜೊತೆ ನಿತ್ಯಾಭಿಯೋಗಿನಿಯಾಗಿ ಸದಾಕಾಲ ಇರ್ತಕ್ಕಂಥವಳು. ಅವಳ ಆವೇಶ ಇಲ್ಲದ ಸ್ತ್ರೀ ಪರಮಾತ್ಮನ ಅಂಗಸಂಗವನ್ನು ಯಾವತ್ತೂ ಪಡೆಯೋದು ಸಾಧ್ಯ ಇಲ್ಲ. ಪರಮಾತ್ಮನಂತೆ ಅನಂತ ಗುಣ ರೂಪ ಕ್ರಿಯೆಗಳುಳ್ಳೆ ಅವಳೇ ಆಗಿದ್ದರೂ ಕೂಡ ಅನಂತ ಗುಣಗಳಿಂದ ಪರಮಾತ್ಮನಿಗಿಂತ ಕಡಿಮೆ. ಪರಶುಕ್ಲತ್ರಯದಲ್ಲಿ ಸೇರಿದವಳು, ಪರಮಾತ್ಮನನ್ನು ಎಂದೂ ವಿರೋಧ ಮಾಡದವಳು, ಅನಂತ ರೂಪಗಳಿಂದ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಹೀಗೆ ಅನಂತ ರೂಪಗಳಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಕ್ಕಂಥವಳು. ಪರಮಾತ್ಮನ ಉಪಾಸನೆಯಲ್ಲಿ ಎತ್ತಿದ ಕೈ, ಅಂತಹ ಸರ್ವೋತ್ತಮನಾದ ಪರಮಾತ್ಮನನ್ನು ಮತ್ತು ಲಕ್ಷ್ಮೀದೇವಿಯನ್ನು ಜೊತೆ ಜೊತೆಯಲ್ಲೇ ಉಪಾಸನೆ ಮಾಡಬೇಕು. ಕೇವಲ ಲಕ್ಷ್ಮಿಯನ್ನು ಬಿಟ್ಟು ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಅಥವಾ ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿದರೆ ಅವರಿಬ್ಬರ ಅನುಗ್ರಹವನ್ನು ಪಡೆಯೋದು ಸಾಧ್ಯ ಇಲ್ಲ. ವಿಷ್ಣುನ ಸಹಿತಾಧ್ಯಾತ ಸಾಪಿತುಷ್ಟಿಂ ಪರಾಮ್ರಜೇತ. ಲಕ್ಷ್ಮೀದೇವಿಯ ಮೇಲೆ ಕಾರುಣ್ಯ ಮಾಡಿ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಅಷ್ಟಕರ್ತೃತ್ವ ವ್ಯಾಪಾರವನ್ನು ಮಾಡ್ತಾನೆ. ಆ ಪರಮಾತ್ಮನ ಕಟಾಕ್ಷ ಬಲದಿಂದ ಶ್ರೀಯತ್ ಕಟಾಕ್ಷ ಬಲವತ್ತಂತ ಲಕ್ಷ್ಮೀದೇವಿನೇ ಹೇಳ್ಕೊತಾಳೆ. ಸೃಷ್ಟಿಯಾದಿ ಎಲ್ಲ ಕಾರ್ಯಗಳನ್ನು ಕೂಡ ಲಕ್ಷ್ಮೀದೇವಿ ಮಾಡ್ತಾಳೆ. ಪ್ರಾಕೃತ ಶರೀರದಿಂದ ಹುಟ್ಟು ಅಥವಾ ಜನನ ಅನ್ನೋದು ಇಲ್ಲ ಅವಳಿಗೂ ಕೂಡ. ಅಪ್ರಾಕೃತ ಶರೀರ ಜಡ ಪ್ರಕೃತಿಗೆ ಅವಳೇ ಅಭಿಮಾನಿ. ತಾನೇ ಪ್ರಕೃತಿಯಿಂದ ಸಂಸಾರ ಜೀವನನ್ನು ಬಂಧನ ಮಾಡಿ ಕೊನೆಗೆ ಉಪಾಸನೆ ಮಾಡಿದ್ಮೇಲೆ ವೇದಾಭಿಮಾನಿ ಪರಮ ಮುಖ್ಯ ವೃತ್ತಿಯಿಂದ ತಾನೇ ಸಂಸಾರ ಬಂಧನವನ್ನು ಬಿಡಿಸ್ತಾಳೆ ಲಕ್ಷ್ಮೀದೇವಿ. ನಂತರದಲ್ಲಿ ಮೂರನೇ ಕಕ್ಷೆಯಲ್ಲಿ ಬ್ರಹ್ಮವಾಯುಗಳು. ಲಕ್ಷ್ಮೀ ಗುಣಗಳನ್ನು ಹೋಲಿಸಿದರೆ ಕೋಟಿ ಕೋಟಿ ಗುಣದಿಂದ ಕಡಿಮೆಯಾದವರು ಬ್ರಹ್ಮವಾಯುಗಳು, ರುಜುಗಣಸ್ಥರು, ಸರ್ವಜ್ಞರು, ಸರ್ವಶಕ್ತರು, ಸರ್ವ ಪ್ರೇರಕರು, ಸರ್ವ ನಿಯಾಮಕರು, ಎಲ್ಲವೂ ಭಗವಂತನ ಅಧೀನ ಮತ್ತು ಭಗವಂತನ ಆಜ್ಞೆಯಿಂದ. ಜೀವೋತ್ತಮರು, ಸಕಲ ಜೀವಾಭಿಮಾನಿಗಳು ಭಗವಂತನ ಆಜ್ಞೆಯಂತೆ ಅಪೇಕ್ಷೆಯಂತೆ ಮೋಕ್ಷದಾಯಕರು. ವಿಷ್ಣು ಹೃದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಅಂತ ಭಗವಂತನ ಆಜ್ಞೆ ಭಗವಂತನ ಅಧೀನದಲ್ಲಿ ಮೋಕ್ಷವನ್ನು ಕೊಡತಕ್ಕಂಥವರು. ಇವರಿಗೆ ಪ್ರಾಕೃತ ಶರೀರ ಲಿಂಗ ಶರೀರ ಇತ್ಯಾದಿ ಎಲ್ಲ ಇದ್ದರೂ ಕೂಡ ಶರೀರ ಅಭಿಮಾನರಹಿತರು. ಸತ್ವಗುಣ ಪ್ರಾಚುರ್ಯ ರಜೋ ತಮೋ ಗುಣಗಳ ಕಾರ್ಯ ಇಲ್ಲ. ಎಂದೂ ಕಾಮ್ಯಕರ್ಮವನ್ನು ಸಕಾಮಕರ್ಮವನ್ನು ಮಾಡದೇ ಇರ್ತಕ್ಕಂಥ ರುಜಿಯೋಗಿಗಳು ಇವರು. ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿಯೋದಕ್ಕಿಂತ ಹೆಚ್ಚು ಆಸಕ್ತಿ ಬೇರೆ ಯಾವ ವಿಚಾರದಲ್ಲೂ ಕೂಡ ಈ ಬ್ರಹ್ಮವಾಯುಗಳಿಗೆ ಇಲ್ಲ. ಭಗವಂತನೂ ಕೂಡ ಈ ವಾಯುಬ್ರಹ್ಮರನ್ನು ಜೀವೋತ್ತಮರು ಅಂತ ತಿಳ್ಕೊಂಡ್ರೆ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದ. ಮೋಕ್ಷಾಪೇಕ್ಷೆಗೆ ಅಥವಾ ಮುಮುಕ್ಷುವಿಗೆ ಹರಿಸರ್ವೋತ್ತಮ ಜ್ಞಾನ ಹೇಗೆ ಅವಶ್ಯಕವೋ ಅದೇ ರೀತಿಯಾಗಿ ಯಥಾ ಭಗವತ್ ಸ್ವರೂಪ ವಿಜ್ಞಾನಂ ಸಕಲ ಪುರುಷಾರ್ಥ ಸಾಧನಂ ತಥಾ ವಾಯುಜೀವೋತ್ತಮತ್ವ ಜ್ಞಾನಮಪಿ. ವಾಯುಜೀವೋತ್ತಮತ್ವ ಜ್ಞಾನವೂ ಕೂಡ ಮೋಕ್ಷಾಪೇಕ್ಷೆ ತಿಳ್ಕೋಬೇಕು. ಕೇವಲ ಹರಿಸರ್ವೋತ್ತಮತ್ವವನ್ನು ಉಪಾಸನೆ ಮಾಡಿದರೂ ಮೋಕ್ಷ ಇಲ್ಲ. ಕೇವಲ ವಾಯುಜೀವೋತ್ತಮತ್ವವನ್ನು ತಿಳ್ಕೊತೀವಿ ಅಂತಾದರೂ ಮೋಕ್ಷ ಇಲ್ಲ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ, ತಾರತಮ್ಯ, ಜಗತ್ ಸತ್ಯತ್ವ ಇತ್ಯಾದಿ ಎಲ್ಲ ಪ್ರಮೇಯಗಳನ್ನು ಕೂಡ ಚೆನ್ನಾಗಿ ತಿಳಿದು ಅನುಷ್ಠಾನ ಮಾಡಿದರೆ ಮಾತ್ರ ಮೋಕ್ಷ. ವಾಯುಪತ್ನಿಯಾಗಿರ್ತಕ್ಕಂಥಳು ಭಾರತಿ, ಬ್ರಹ್ಮದೇವರ ಪತ್ನಿ ಸರಸ್ವತಿ. ಬ್ರಹ್ಮಾಂಡದಲ್ಲಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಆದರೆ ಸುಗ್ರೀವ, ಭೀಷ್ಮ, ದ್ರೋಣ ಇವರುಗಳಲ್ಲಿ ಬ್ರಹ್ಮದೇವರ ಆವೇಶ ಅನ್ನೋದಿದೆ. ವಾಯುದೇವರು ಹನುಮ, ಭೀಮ, ಮಧ್ವ ಅವತಾರಗಳನ್ನು, ರೋಚನ ಅನ್ನೋ ಸ್ವರೋಚಿಷ ಮನ್ವಂತರದ ಇಂದ್ರಾವತಾರವನ್ನು ಮಾಡಿದ್ದಾರೆ. ಯುಧಿಷ್ಠಿರಾದಿಗಳಲ್ಲೂ ದುರ್ಯೋಧನನಲ್ಲೂ ಬ್ರಹ್ಮದೇವರ ಆವೇಶ ಇತ್ತು. ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿ ಹೊಂದಿ ಭಗವಂತನೊಂದಿಗೆ ಸಹಭೋಗವನ್ನು ಹೊಂದುತ್ತಾರೆ ವಾಯುದೇವರು. ಇನ್ನು ಸರಸ್ವತಿ ಭಾರತಿ, ಇವರು ಪರಶುಕ್ಲತ್ರಯರಲ್ಲಿ ಸೇರಿದವರು. ಗುಣದಲ್ಲಿ ಬ್ರಹ್ಮವಾಯುಗಳಿಗಿಂತ 100 ಗುಣ ತಾರತಮ್ಯದಿಂದ ಕಡಿಮೆ. ಬ್ರಹ್ಮಪತ್ನಿಯಾಗಿರ್ತಕ್ಕಂಥ ಸರಸ್ವತಿಗೂ ಅವತಾರ ಇಲ್ಲ. ಬ್ರಹ್ಮದೇವರಿಗೆ ಹೇಗೆ ಅವತಾರ ಇಲ್ವೋ ಸರಸ್ವತೀ ದೇವಿಗೂ ಅವತಾರ ಇಲ್ಲ. ಅದೇ ಭಾರತೀ ದೇವಿ ದ್ರೌಪದಿ ಕಾಳಿ ಮುಂತಾಗಿರ್ತಕ್ಕಂಥ ಅವತಾರಗಳನ್ನು ಮಾಡಿದ್ದನ್ನು ಮುಂದೆ ಇದೇ ಸಂಧಿಯಲ್ಲಿ ನೋಡ್ತೀವಿ. ನಂತರದಲ್ಲಿ ಗರುಡ ಶೇಷ ರುದ್ರ ಸರಸ್ವತಿ ಭಾರತೀಯರಿಗಿಂತ 100 ಗುಣ ಕಡಿಮೆಯವರು. ಗರುಡನಿಗೆ ಅವತಾರ ಇಲ್ಲ. ಅದೇ ಶೇಷದೇವರಿಗೆ ಅವತಾರಗಳಿದೆ. ಶೇಷದೇವರ ಅವತಾರಗಳು ಬದ್ರಿನಾರಾಯಣ ಮುನಿಯ ಅಣ್ಣ ನರಮುನಿ, ಹರಿವಾಯುಗಳ ಆವೇಶಯುಕ್ತನಾದವನು, ಬಲರಾಮ ಶುಕ್ಲಕೇಶಾವೇಶಯುಕ್ತ, ಲಕ್ಷ್ಮಣ ಸಂಕರ್ಷಣಾವೇಶಯುಕ್ತ. ರುದ್ರಾವತಾರಗಳು ಸದಾಶಿವ, ಲವಣ ಸಮುದ್ರದಲ್ಲಿ ತಪವನ್ನು ಮಾಡಿರ್ತಕ್ಕಂಥ ತಪ ಅನ್ನೋ ರೂಪ, ದೂರ್ವಾಸ, ವಾಯುದೇವರ ಆವೇಶಯುಕ್ತನಾಗಿರ್ತಕ್ಕಂಥ ಶುಕಾಚಾರ್ಯರು, ದ್ರೋಣಾಚಾರ್ಯರ ಪುತ್ರರಾದ ಅಶ್ವತ್ಥಾಮಾಚಾರ್ಯರು, ಕಿರಾತನಾಗಿರ್ತಕ್ಕಂಥ ಜೈಗೀಶವ್ಯ, ವಾಮದೇವ ಮೊದಲಾದವರು. ಈ ರುದ್ರದೇವರಿಗೆ ನೇರ ಮೋಕ್ಷ ಇಲ್ಲ. ಶೇಷ ಪದವಿಯಲ್ಲಿ ಸಾಧನೆ ಮಾಡಿಯೇ ಮುಕ್ತನಾಗಬೇಕು. ಆದ್ದರಿಂದ ರುದ್ರಶೇಷರು ವಾಯುಬ್ರಹ್ಮರಂತೆ ಪರಸ್ಪರ ಸ್ವರೂಪದಲ್ಲಿ ಸಮರೇ ಆಗಿದ್ದರೂ ಕೂಡ ಪದವಿ ಪ್ರಯುಕ್ತ ಕಿಂಚಿತ್ ಕಡಿಮೆ. ಹೇಗೆ ಅಂದರೆ ವಾಯುದೇವರಿಗಿಂತ ಬ್ರಹ್ಮನಂತೆ ಶೇಷನು ಕೂಡ ರುದ್ರರಿಗಿಂತ ಕಿಂಚಿತ್ ಶ್ರೇಷ್ಠ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಷಣ್ಮಹಿಷಿಯರು ಜಾಂಬವತಿ, ನೀಲ, ಭದ್ರ, ಮಿತ್ರವಿಂದ, ಕಾಲಿಂದಿ, ಲಕ್ಷಣ, ಇವರು ರುದ್ರಾದಿಗಳಿಗಿಂತ 5 ಗುಣ ಕಡಿಮೆ. ಆದರೆ ಇವರಲ್ಲಿ ಜಾಂಬವತಿ ಪೂರ್ವಜನ್ಮದಲ್ಲಿ ಸೋಮಪುತ್ರಿಯಾಗಿ ಜನಿಸಿ ವಿಶೇಷ ತಪಶ್ಚರ್ಯೆಯನ್ನು ಮಾಡಿ ಆಗಾಗ ಹೆಚ್ಚು ರಮಾವೇಶ ಲಕ್ಷ್ಮೀದೇವಿಯ ಆವೇಶ ಪಾತ್ರರಾದ್ದರಿಂದ ಶೇಷದೇವರಿಗೆ ಸಮಾನ ಅಂತ ಗಣನೆ. ರಮ ಆವೇಶ ಕಡಿಮೆ ಆದಾಗ ಇತರ 5 ಜನ ಮಹಿಷಿಯರಿಗೆ ಜಾಂಬವತಿ ಕೂಡ ಸಮಾನಳು ಅಂತ ಪರಿಗಣನೆಯನ್ನು ಮಾಡೋರು. ಇವರ ನಂತರದಲ್ಲಿ ಸೌಪರ್ಣಿ, ವಾರುಣಿ, ಪಾರ್ವತಿ. ಗರುಡನಿಗೆ ಹೇಗೆ ಅವತಾರ ಇಲ್ವೋ ಗರುಡ ಪತ್ನಿಯಾಗಿರ್ತಕ್ಕಂಥ ಸೌಪರ್ಣಿ ದೇವಿಗೂ ಅವತಾರ ಇಲ್ಲ. ವಾರುಣಿ ಮಧ್ಯಕ್ಕೆ ಅಭಿಮಾನಿ, ಆದ್ದರಿಂದನೇ ಬಲರಾಮ ವಾರುಣಿ ಅವತಾರಳಾಗಿರ್ತಕ್ಕಂಥ ರೇವತಿಯೊಂದಿಗೆ ಮದ್ಯಪಾನ ಮಾಡಿ ರಮಿಸಿದ್ದನ್ನು ಭಾಗವತಾದಿಗಳಲ್ಲಿ ಕೇಳ್ತೀವಿ. ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶಾವೇಶ, ರೇವತಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ. ಇನ್ನು ಪಾರ್ವತಿಯ ಅವತಾರಗಳು ಸತಿ, ದುರ್ಗಾದಿ ಅವತಾರಗಳು. ಪಾರ್ವತಿಗೆ ವಾರುಣಿ ಪದವಿಯಿಂದಲೇ ಮುಕ್ತಿ. ಹೇಗೆ ರುದ್ರದೇವರು ಶೇಷ ಪದವಿಗೆ ಬರ್ತಾರೋ ರುದ್ರಪತ್ನಿಯಾಗಿರ್ತಕ್ಕಂಥ ಪಾರ್ವತೀದೇವಿ ವಾರುಣಿ ಪದವಿಗೆ ಬಂದು ನಂತರದಲ್ಲಿ ಮುಕ್ತಿಯನ್ನು ಹೊಂದುತ್ತಾಳೆ. ನಂತರದ ಸ್ಥಾನ ಇಂದ್ರ ಮತ್ತು ಮನ್ವತ. ಇಂದ್ರಾವತಾರ ಅರ್ಜುನನಲ್ಲಿ ವಿಷ್ಣು ಮತ್ತು ವಾಯುದೇವರು ಶೇಷದೇವರ ಆವೇಶಗಳು. ಶ್ರೀಕೃಷ್ಣನಿಗೆ ಒಂದೇ ಹಾಸಿಗೆಯಲ್ಲಿ ಮಲಗುವಷ್ಟು ಸಖ್ಯ ಅರ್ಜುನನಲ್ಲಿ ಇತ್ತು ಅಂತ ನಾವು ಕೇಳ್ತೀವಿ. ವಾಲಿಯಾದಾಗ ಅವತಾರ ಮಾಡಿದಾಗ ಸೇವೆ ಮಾಡದೇ ಇದ್ದಿದ್ದಕ್ಕೆ ಅರ್ಜುನ ಅವತಾರದಲ್ಲಿ ಹೆಚ್ಚು ಸೇವೆಯನ್ನು ಮಾಡಿದ್ದಾನೆ. ನವವಿಧ ಭಕ್ತಿಗಳಲ್ಲಿ ಅವನದು ಸಖ್ಯ ಭಕ್ತಿಗೆ ದೃಷ್ಟಾಂತ. ಇನ್ನು ಶ್ರೀರಾಮಚಂದ್ರನ ಪುತ್ರ ಕುಶ, ವಿಶ್ವಾಮಿತ್ರರ ತಂದೆ ಗಾದಿ, ಮಂದ್ರದ್ಯುಮ್ನ, ಪುರಂದರ, ವಿಕುಕ್ಷಿ ಮೊದಲಾದವೆಲ್ಲ ಇಂದ್ರನ ಅವತಾರಗಳು. ಇನ್ನು ಮನ್ಮಥ ಅಥವಾ ಕಾಮನ ಅವತಾರ ಯಾರು ಅಂದರೆ ಶ್ರೀರಾಮಚಂದ್ರನ ಸಹೋದರನಾಗಿರ್ತಕ್ಕಂಥ ಭರತ. ಇವನಲ್ಲಿ ಪ್ರದ್ಯುಮ್ನ ಮೂರ್ತಿಯ ಆವೇಶ. ಈ ಮನ್ಮಥ ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ಅಭಿಮಾನಿ. ಷಣ್ಮುಖ, ಸಾಂಬ, ಸನತ್ಕುಮಾರ ಮೊದಲಾಗಿರ್ತಕ್ಕಂಥವು ಮನ್ಮಥನ ಅವತಾರಗಳು. ನಂತರದಲ್ಲಿ ಅಹಂಕಾರಿಕ ಪ್ರಾಣ, ತೇಜಸ್ ಅಹಂಕಾರದಿಂದ ಹುಟ್ಟಿದವನೇ ಅಹಂಕಾರಿಕ ಪ್ರಾಣ. ಈ ಅಹಂಕಾರಿಕ ಪ್ರಾಣನೇ ಬ್ರಹ್ಮನ ನಾಸಿಕದಿಂದ ಹುಟ್ಟಿರ್ತಕ್ಕಂಥ ನಾಸಿಕ್ಯ ಪ್ರಾಣ ಅಂತ ಶರೀರಾಭಿಮಾನಿ. ಈ ನಾಸಿಕ್ಯ ವಾಯು ಬಾಹ್ಯದಲ್ಲೂ 49 ಮರುತ್ಗಳಲ್ಲಿ ಪ್ರಧಾನ. ನಿರೃತಿಯ ತಮ್ಮ ನಿಯತನ ಅವತಾರನಾಗಿರ್ತಕ್ಕಂಥ ಯುಯುತ್ಸುವಿನಲ್ಲಿ ಈ ತೈಜಸ ಅಹಂಕಾರ ಹುಟ್ಟಿರ್ತಕ್ಕಂಥ ಅಹಂಕಾರಿಕ ಪ್ರಾಣನ ಆವೇಶ ಇದೆ. ನಂತರ 10ನೇ ಕಕ್ಷೆಯಲ್ಲಿ ಅನಿರುದ್ಧ, ರತಿದೇವಿ, ಸ್ವಯಂಭೂಮನು, ಬೃಹಸ್ಪತಿ, ಶಚಿದೇವಿ ಮತ್ತು ದಕ್ಷ ಪ್ರಜಾಪತಿ ಇವರೆಲ್ಲರೂ ಕೂಡ ನಾಸಿಕ್ಯ ವಾಯುವಿಗಿಂತ ಅಂದರೆ ಅಹಂಕಾರಿಕ ಪ್ರಾಣ ಅಂತ ಏನು ಹೇಳಿದ್ವಿ ಅವನಿಗಿಂತ 10 ಗುಣ ತಾರತಮ್ಯದಿಂದ ಕಡಿಮೆ. ಅನಿರುದ್ಧ ಕೃಷ್ಣಪುತ್ರ, ಪ್ರದ್ಯುಮ್ನ ಮತ್ತು ರತಿದೇವಿಯರ ಪುತ್ರ. ಭಗವಂತನ ಪಾಂಚಜನ್ಯ ಶಂಖಕ್ಕೆ ಅಭಿಮಾನಿ, ತಾಯಿ ರತಿದೇವಿಗೆ ಸಮಾನ. ಆದರೆ ಯಜ್ಞಾಭಿಮಾನಿಯಾದ್ದರಿಂದ ದಕ್ಷಿಣಾಭಿಮಾನಿ ರತಿದೇವಿ ಅವನಿಗಿಂತ ಸ್ವಲ್ಪ ಶ್ರೇಷ್ಠಳು. ಅನಿರುದ್ಧನಲ್ಲಿ ಮೂಲ ರೂಪದಲ್ಲೂ ಶತ್ರುಘ್ನಾವತಾರದಲ್ಲೂ ಭಗವಂತನ ಅನಿರುದ್ಧ ರೂಪದ ವಿಶೇಷ ಆವೇಶ. ಭಗವಂತನ ಭೂಭಾರಹರಣ ಕಾರ್ಯದಲ್ಲಿ ಸೇವೆ ಮಾಡಲಿಕ್ಕೆ ಅಂತಲೇ ಬೃಹಸ್ಪತಿ ದ್ರೋಣಾಚಾರ್ಯರಲ್ಲಿ ಬ್ರಹ್ಮ ಆವೇಶ, ಜ್ಞಾನ ಕಾರ್ಯಕ್ಕಾಗಿ ವಾಯುದೇವರ ಆವೇಶಯುಕ್ತ ಉದ್ಧವ ರೂಪದಿಂದಲೂ ಏಕಕಾಲದಲ್ಲಿ ಅವತಾರವನ್ನು ಮಾಡ್ದ. ತಾರನಾಮಕ ಕಪಿಯಾಗಿ ಶ್ರೀರಾಮಚಂದ್ರನ ಸೇವೆಯನ್ನೂ ಮಾಡ್ದ. ಯಾರು? ಬೃಹಸ್ಪತಿ. ಇನ್ನು ಮುಂದೆ ಪ್ರವಾಹವಾಯು. ಭೂತವಾಯುವಿಗೆ ಅಭಿಮಾನಿ ಮರುತನಲ್ಲಿ ಎರಡನೆಯವರು, 49 ಎರಡನೆಯವರು. 12 ಕಕ್ಷೆಯಲ್ಲಿ ಯಮ, ಸೂರ್ಯ, ಚಂದ್ರ ಮತ್ತು ಶತರೂಪಾದೇವಿ. ಯಮ, ಸೂರ್ಯ, ಚಂದ್ರ ಇದೆಲ್ಲ ಪದವಿಗಳ ಹೆಸರುಗಳು. ಧರ್ಮ ಪ್ರಜಾಪತಿ ಯಮನಾಗಿ, ದ್ವಾದಶಾದಿತ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ವಿವಸ್ವಾನ್ ನಾಮ ಸೂರ್ಯನಾಗಿ, ಬ್ರಹ್ಮಾವೇಶ ಸೋಮ ಅವನೇ ಚಂದ್ರನಾಗಿ ಹುಟ್ಟುತ್ತಾನೆ. ಜಾಂಬಮಂತ, ವಿದುರ, ಯುಧಿಷ್ಠಿರ, ಸತ್ಯಜಿತ್ ಅಂತ ಮೂರನೇ ಮನ್ವಂತರದ ಇಂದ್ರ, ಇವು ಯಮನ ಅವತಾರಗಳು. ಬ್ರಹ್ಮನ ಆವೇಶ ಸುಗ್ರೀವನಲ್ಲಿ, ಹರಿಯ ಆವೇಶ ಕರ್ಣ, ಇಬ್ಬರು ವಿವಸ್ವಾನ್ ನಾಮಕ ಸೂರ್ಯನ ಅವತಾರಗಳು. ಇಂದ್ರನ ಆವೇಶಯುಕ್ತ ಅಂಗದ ಚಂದ್ರಾವತಾರ ಸ್ವಯಂಭುವಿನ ಮನುವಿನ ಪತ್ನಿಯೇ ಶತರೂಪಾದೇವಿ. ಆಮೇಲೆ 13 ಕಕ್ಷೆಯಲ್ಲಿ ವರುಣ. ಸಮುದ್ರ ತೀರಕ್ಕೆ ಒಂದ್ಸಲ ಬ್ರಹ್ಮದೇವರು ಬಂದಾಗ ವರುಣ ತನ್ನ ಪತ್ನಿಯೊಂದಿಗೆ ವಿಲಾಸ ಮಾಡಿದ್ರಿಂದ ಬ್ರಹ್ಮ ಶಾಪವನ್ನು ಕೊಡ್ತಾನೆ. ಬ್ರಹ್ಮ ಶಾಪದಿಂದ ಸೂರ್ಯವಂಶದಲ್ಲಿ ಮಹಾಭಿಷಕ್ ಅಂತ ರಾಜನಾಗಿ, ಚಂದ್ರವಂಶದಲ್ಲಿ ಶಂತನು ಅಂತ ರಾಜನಾಗೂ ಅವತಾರ ಮಾಡಿದ ವರುಣ. ಮಾಂಡುಕ್ಯ ಉಪನಿಷತ್ ದೃಷ್ಟಾರ ಮಾಂಡುಕ ಅಂದರೆ ಕಪ್ಪೆ, ಕಪ್ಪೆ ಅವತಾರ. ಅವನೇ ಶ್ರೀರಾಮನ ಸೇವೆಗಾಗಿ ಸುಷೇಣ ನಾಮಕ ಕಪಿಯಾಗೂ ಕೂಡ ಅವತಾರವನ್ನು ಮಾಡಿದ. ಮುಂದೆ ಪದ್ಯಗಳಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ಬರುತ್ತೆ. ಇನ್ನು 14 ಕಕ್ಷೆಯಲ್ಲಿ ನಾರದರು. ಉಷಬ್ರಹ್ಮಣ ಅನ್ನೋ ಗಂಧರ್ವ ಬ್ರಹ್ಮಸಭೆಯಲ್ಲಿ ಪತ್ನಿಯ ಜೊತೆಗೆ ವಿಲಾಸವನ್ನು ತೋರಿ ಬ್ರಹ್ಮಶಾಪದಿಂದ ದಾಸೀಪುತ್ರನಾಗಿ ಜನಿಸಿದರೂ ಕೂಡ ಭಗವಂತನ ಧ್ಯಾನವನ್ನು ಮಾಡಿ ಬ್ರಹ್ಮನ ತೊಡೆಯಿಂದ ನಾರದ ಅಂಥೇಳಿ ಹೆಸರಿನಿಂದ ಮಾನಸಪುತ್ರರಾಗಿ ಹುಟ್ಟಿದರು. ಸೃಷ್ಟಿ ಕಾರ್ಯವನ್ನು ಒಲ್ಲದೆ ತ್ರಿಲೋಕ ಸಂಚಾರಿ ಆಗ್ರಿ ಅಂತ ಬ್ರಹ್ಮನಿಂದಲೇ ಮತ್ತೆ ಶಪಿತನಾದ. ಸನತ್ ಕುಮಾರರಲ್ಲಿ ಇವರ ಅಧ್ಯಯನ ಅಂತ ಛಾಂದೋಗ್ಯ ಉಪನಿಷತ್ತು ತಿಳಿಸುತ್ತೆ. ಮುಂದೆ 15 ಕಕ್ಷೆಯಲ್ಲಿ ಭೃಗು, ಅಗ್ನಿ, ಪ್ರಸೂತಿ, ಪ್ರಹ್ಲಾದ ತ್ರಿಮೂರ್ತಿ ಪರೀಕ್ಷಣದಲ್ಲಿ ವಿಷ್ಣುವಿನ ಎದೆಗೆ ಒದ್ದು ಜರ ಅನ್ನೋ ಬೇಡನಾಗಿ ಜನಿಸಿ ಶ್ರೀಕೃಷ್ಣನ ಪಾದಕ್ಕೆ ಬಾಣ ಎಸೆದು ಕೃಷ್ಣಾವತಾರ ಸಮಾಪ್ತಿಗೆ ಕಾರಣನಾದವನೇ ಭೃಗು ಋಷಿ, ನಿಮಿತ್ತ ಕಾರಣ. ತೈತಿರಿಯ ಉಪನಿಷತ್ತಿನಲ್ಲಿ ವರುಣಪುತ್ರನಾಗಿರ್ತಕ್ಕಂಥ ಭೃಗುವಿನ ವಿಶೇಷ ತಪಸ್ಸು ಅನ್ನೋದು ವರ್ಣಿಸಲ್ಪಟ್ಟಿದೆ. ಶ್ರೀರಾಮಚಂದ್ರನ ಪುತ್ರ ಲವ, ಕಪಿ ಸೇನಾಧಿಪತಿ ನೀಲ ಅನ್ನೋ ಕಪಿ, ದ್ರೋಣನ ಸಂಹಾರಕ್ಕಾಗಿ ಜನಿಸಿರ್ತಕ್ಕಂಥ ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನ, ಇದಿಷ್ಟು ಕೂಡ ಅಗ್ನಿ ಅವತಾರಗಳು. ಪ್ರಹ್ಲಾದ ಕರ್ಮಜ ದೇವತೆಗಳ ಕಕ್ಷೆಯಾದರೂ ವಾಯು ಆವೇಶದಿಂದ ಭೃಗು ಅಗ್ನಿಗಳಿಗೆ ಸಮ ಅಂತ. ವಾಯುದೇವರ ಆವೇಶ ಮತ್ತು ನಾರದರ ಉಪದೇಶ, ಈ ಎರಡು ಕಾರಣದಿಂದನೂ ಕೂಡ ಪ್ರಹ್ಲಾದ ಮೇಲಿನ ಕಕ್ಷೆಯಲ್ಲಿ ಪರಿಗಣನೆ. ಆಮೇಲೆ ವಿಶ್ವಾಮಿತ್ರ, ಮರೀಚಿ, ಅತ್ರಿ, ಆಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವೈವಸ್ವತವನು ಅಂತ ಋಷಿಗಳು. 17 ಕಕ್ಷೆಯಲ್ಲಿ ಮಿತ್ರ, ತಾರ, ನಿರರುತಿ ಮತ್ತು ಪ್ರಾವಹಿ. ಈ ಮಿತ್ರ ದ್ವಾದಶ ಸೂರ್ಯದಲ್ಲಿ ಮೂರನೆಯವನು, ದ್ವಾದಶ ಆದಿತ್ಯರು ಅಂತ ಏನು ಕರಿತೀವಿ ಅವರೊಳಗೆ ಮೂರನೆಯವನು. ತಾರೆ ಯಾರು? ಈ ತಾರೆ ಯಾರು ಅಂದರೆ ಬೃಹಸ್ಪತಿ ಆಚಾರ್ಯರ ಪತ್ನಿ, ವಾಲಿಪತ್ನಿಯಲ್ಲ. ರಾಹುವಿನ ಆವೇಶಯುಕ್ತವಾಗಿರ್ತಕ್ಕಂಥ ಮಿತ್ರನ ಅವತಾರನೇ ಭೀಷ್ಮಕ ರಾಜ. ರಾಹುಯುಕ್ತನಾದ್ದರಿಂದ ಮಗಳಾಗಿರ್ತಕ್ಕಂಥ ರುಕ್ಮಿಣಿಯನ್ನು ಶ್ರೀಕೃಷ್ಣನಿಗೆ ಕೊಡುವಂತಹ ಸುಯೋಗ ಅವನಿಗೆ ತಪ್ಪಿಹೋಯಿತು. ಮುಂದೆ ರಾಹುಯುಕ್ತನಾಗಿರ್ತಕ್ಕಂಥ ಆಕಾಶರಾಜನಾಗಿ ಅವತಾರ ಮಾಡಿದಾಗ ಅವನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ಶ್ರೀನಿವಾಸ ಅವನಿಂದಲೇ ಪಡ್ಕೊಂಡ, ಕನ್ಯಾದಾನ ಮಾಡಿಸ್ಕೊಂಡು ಸ್ವೀಕಾರ ಮಾಡಿದ. ಇನ್ನು ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರ ಸಮುದ್ರ ಮಥನ ಕಾರ್ಯದಲ್ಲಿ ಅಥವಾ ಸಮುದ್ರ ಸೇತುವೆ ಕಟ್ಟುವಂಥ ಸಂದರ್ಭದಲ್ಲಿ ತಾರೆಯನ್ನು ಕಪಿಯಾಗಿ ಸಮುದ್ರದಿಂದ ಎದ್ದು ಬಂದಾಗ ಆಗಲೇ ತಾರನಾಮಕನಾಗಿ ಎದ್ದು ಬಂದಿದ್ದ ಮಿತ್ರನನ್ನು ತಂದೆಯಾಗಿ ಸ್ವೀಕಾರ ಮಾಡ್ತಾಳೆ. ತಾರ ಅನ್ನೋ ಕಪಿಯಾಗಿ ಅವತರಿಸಿದ್ರಿಂದ ಬೃಹಸ್ಪತಿಗೆ ಪತ್ನಿಯಾದಲು. ಸ್ಕಾಂದ ಪುರಾಣ, ಗರುಡ ಪುರಾಣಗಳಲ್ಲಿ ಇದು ಸ್ಪಷ್ಟವಾಗಿ ತಿಳಿಸ್ತಾರೆ. ವಾಲ್ಮೀಕಿ ರಾಮಾಯಣ ಉತ್ತರಕಾಂಡದಲ್ಲೂ ಕೂಡ ಇದರ ಪ್ರಸ್ತಾಪವನ್ನು ಮಾಡ್ತಾರೆ. ವಾಲಿಪತ್ನಿ ತಾರೆ ಇದಳಲ್ಲ, ಅವಳು ಶಚಿ ಅವತಾರ, ಇಂದ್ರಪತ್ನಿ ಶಚಿ ಅವತಾರ, ಸುಷೇಣನ ಪುತ್ರಿ ಅವಳು ಬೇರೆ. ಮುಂದೆ 18 ಕಕ್ಷೆಯಲ್ಲಿ ವಿಶ್ವಕ್ಸೇನ ಅಶ್ವಿನಿ ದೇವತೆಗಳಿಬ್ಬರು ಗಣಪತಿ ಕುಬೇರ ಮತ್ತು ಸೋಮಪಾನಾರ್ಹರಲ್ಲಿ ಹಿಂದೆ ಹೇಳಿರ್ತಕ್ಕಂಥ ಮುಂದೆ ಹೇಳಲಿರ್ತಕ್ಕಂಥ ದೇವತೆಗಳನ್ನು ಬಿಟ್ಟು ಉಳಿದ 85 ದೇವತೆಗಳು. ಈ ವಿಶ್ವಕ್ಸೇನ ಅನ್ನೋನು ವಾಯುಪುತ್ರ. ವಿಷ್ಣು ನೈವೇದ್ಯವನ್ನು ಮೊದಲಿಗೆ ಪಡಿತಕ್ಕಂಥವನು ಪ್ರಥಮ ಪೂಜಾರ್ಹನಾಗಿರ್ತಕ್ಕಂಥ ಗಣಪತಿಗೆ ಸಮಾನ. ನಾಸತ್ಯ ಮತ್ತು ದಸರು ಅನ್ನೋರು ಅಶ್ವಿನಿ ದೇವತೆಗಳು. ವಿವಿಧ ಮೈಂದಾತ ಕಪಿಗಳಾಗಿ ನಕುಲ ಸಹದೇವರಾಗಿ ಮತ್ತೆ ಅವತಾರ ಮಾಡ್ತಾರೆ. ಭೂತಾಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣಪತಿ ಕೃಷ್ಣನಿಂದ ರುಕ್ಮಿಣಿಯಲ್ಲಿ ಚಾರುದೇಷ್ಟನಾಗಿ ಅವತಾರವನ್ನು ಮಾಡ್ತಾನೆ. ಇನ್ನು ಕರ್ಮಜ ದೇವತೆಗಳು ಮತ್ತು ಅವರಿಗೆ ಸಮಾನರೆಲ್ಲ 19ನೇ ಕಕ್ಷ. 3ರಿಂದ 18ನೇ ಕಕ್ಷೆವರೆಗಿನ ತತ್ವಾಭಿಮಾನಿ ದೇವತೆಗಳು ಅನಾದಿ ಕಾಲದಿಂದ ಅಪರೋಕ್ಷ ಜ್ಞಾನಿಗಳು, ಭಕ್ತಿಯೋಗಿಗಳು. ಈ 19ನೇ ಕಕ್ಷೆಯವರು ಬ್ರಹ್ಮಾಂಡ ಸೃಷ್ಟಿ ಆದ ಮೇಲೆ ಸಾಧನೆಯನ್ನು ಮಾಡಿ ಅಪರೋಕ್ಷವನ್ನು ಪಡೆದಿರ್ತಕ್ಕಂಥವರು, ಅಥವಾ ಬ್ರಹ್ಮಾಂಡದೊಳಗೆ ಮಾತ್ರ ಸಾಧನ ಕರ್ಮದಿಂದ ಜ ಉಂಟಾದ ದೇವ ಪದವಿಗಳನ್ನು ಪಡೆದಿದ್ದರಿಂದ ಇವ್ರನ್ನ ಕರ್ಮಜ ದೇವತೆಗಳು ಅಂತ ಈ ರೀತಿಯಾಗಿ ಕರೆಯೋದು. 20ನೇ ಕಕ್ಷೆಯಲ್ಲಿ ಗಂಗಾ, ಪರ್ಜನ್ಯ, ಸೌಮ್ಯ, ರೋಹಿಣಿ, ಶ್ಯಾಮಲಾ, ವಿರಾಟ್. ಗಂಗೆ ವರುಣಪತ್ನಿ, ಪರ್ಜನ್ಯ ದ್ವಾದಶಾದಿತ್ಯರಲ್ಲಿ 11ನೇವನು, ಸೌಮ್ಯಾದೇವಿ ಸೂರ್ಯಪತ್ನಿ, ರೋಹಿಣಿ ಚಂದ್ರಪತ್ನಿ, ಶ್ಯಾಮಲೆ ಯಮದೇವರ ಪತ್ನಿ, ವಿರಾಟ್ ಅನಿರುದ್ಧರೂಪಿ ಪರಮಾತ್ಮನ ಪತ್ನಿ. ಇವಳಿಗೆ ಉಷಾ ಅಂತಲೂ ಇನ್ನೊಂದು ಹೆಸರು ಇದೆ. 21ನೇ ಕಕ್ಷೆಯಲ್ಲಿ ಅನಾಖ್ಯಾತ ದೇವತೆಗಳು. ದೇವತೆಗಳ ಸಂಖ್ಯೆ 9 ಕೋಟಿ. ಅವರಲ್ಲಿ ಹೆಸರಿನಿಂದ ಪ್ರಸಿದ್ಧರಲ್ಲದೇ ಇದ್ದವರಿಗೆ ಅನಾಖ್ಯಾತ. ಖ್ಯಾತ ಅಂದರೆ ಪ್ರಸಿದ್ಧಿಗೆ ಬಂದವರು, ಅನಾಖ್ಯಾತ ಅಂದರೆ ಪ್ರಸಿದ್ಧಿಗೆ ಬಾರದೇ ಇದ್ದವರು ಅಂತ. ದಿಂಗ್ ನಮಸ್ಕಾರ ಅಂದರೆ ದಿಕ್ಕುಗಳಿಗೆ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಇವರಿಗೂ ನಮಸ್ಕಾರ ಅನ್ನೋದಿದೆ. ಈ ದಿಕ್ ನಮಸ್ಕಾರ ಮಂತ್ರ ದಿಕ್ಕುಗಳಿಗೂ ಆಯಾ ದಿಕ್ಕುಗಳಲ್ಲಿ ವಾಸ ಮಾಡುವ ದೇವತೆಗಳಿಗೂ ಕೂಡ ನಮಸ್ಕಾರ. ಓಂ ನಮಃ ಪ್ರಾಚ್ಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ ಓಂ ಅಂತ ಹೇಳ್ತಾರೆ. ಇನ್ನು ಸ್ವಾಹ, ಅವಳು ದಕ್ಷಕನ್ಯೆ, ಅಗ್ನಿಪತ್ನಿ. ಸ್ವಾಹಾಕಾರಯುಕ್ತವಾಗಿಯೇ ಮಂತ್ರ ಹೇಳಿ ದೇವತೆಗಳಿಗೆ ಹವಿಸನ್ನು ಅರ್ಪಣೆಯನ್ನು ಮಾಡೋಳು. ಆ ಮಂತ್ರಕ್ಕೆ ಅಭಿಮಾನಿಯು ಅಗ್ನಿಪತ್ನಿಯಾಗಿರ್ತಕ್ಕಂಥ ಈ ಸ್ವಾಹಾದೇವಿ. ಅಗ್ನಿ ಸಪ್ತ ಋಷಿಗಳ ಪತ್ನಿಯರ ರೂಪಕ್ಕೆ ಮನಸೋತಾಗ ಅರುಂಧತಿಯನ್ನು ಬಿಟ್ಟು ಬೇರೆ ಎಲ್ಲರ ರೂಪವನ್ನು ತಗೊಂಡು ತಾನೇ ಅಗ್ನಿಯನ್ನು ತೃಪ್ತಿಪಡಿಸಿದ್ಲು. 23ನೇ ಕಕ್ಷೆಯಲ್ಲಿ ಬುಧ. ಇವನು ಯಾರು ಅಂದರೆ ಚಂದ್ರಪುತ್ರ ಬುಧ. ಈ ಬುಧ ಒಬ್ಬ ಗ್ರಹ. ನಿನ್ನ ಶರೀರದಲ್ಲಿ ಅಪ್ ಅಂದರೆ ರಸ ಅಥವಾ ನೀರು, ಅದಕ್ಕೆ ಆ ಕಲೆಗೆ ಅಭಿಮಾನಿಯಾಗಿರ್ತಕ್ಕಂಥವನು ಇವನೇ. ಅಭಿಮನ್ಯವಾಗಿ ಅವತಾರ ಮಾಡಿದಾಗ ಹರಿ, ವಾಯು, ಚಂದ್ರ, ಅಶ್ವಿನಿ, ಯಮ, ಇಂದ್ರ ಇಷ್ಟು ಜನರ ಆವೇಶವನ್ನು ಹೊಂದಿದ್ದ. ನಂತರದಲ್ಲಿ ಉಷಾ, ಅಶ್ವಿನಿ ದೇವತೆಗಳ ಪತ್ನಿ. ಶರೀರದಲ್ಲಿ ನಾಮ ಅನ್ನೋ ಕಲೆಗೆ ಅಭಿಮಾನಿಯಾಗಿದ್ದರಿಂದ ನಾಮಾಭಿಮಾನಿ ಉಷಾ ಅಂತ ಪ್ರಸಿದ್ಧಿ. ಅನಿರುದ್ಧ ಬಾರಿಯೇ ಉಷಾ ಇದಳಲ್ಲ, ಅವಳು ಬೇರೆ, ಅನಿರುದ್ಧನ ಪತ್ನಿ. ಈ ಉಷಾ ಅಶ್ವಿನಿ ದೇವತೆಗಳ ಪತ್ನಿ, ನಾಮಾಭಿಮಾನಿ ಅಂತ ಕರೆಸ್ಕೋತಾಳೆ. ನಂತರದಲ್ಲಿ ಶನಿ, ಛಾಯಾ ಸೂರ್ಯರ ಪುತ್ರ. ಇವನು ಕೂಡ ಒಬ್ಬ ಗ್ರಹಾಭಿಮಾನಿ ದೇವತೆ. ಶರೀರದಲ್ಲಿ ಪೃಥ್ವಿ ತತ್ವಕ್ಕೆ ಅಭಿಮಾನಿ. ಆಮೇಲೆ ಪುಷ್ಕರ, ಪುರುಷನ ಷೋಡಶ ಕಳಲುಗಳಲ್ಲಿ ಒಂದಾಗಿರ್ತಕ್ಕಂಥ ಕರ್ಮಕ್ಕೆ ಅಭಿಮಾನಿ ಈ ಪುಷ್ಕರ. ಇವನು ಯಾರು ಅಂದರೆ ವರುಣನ ಪುತ್ರ, ಸೋಮಪುತ್ರಿ ಜ್ಯೋತ್ಸ್ನ ಕಾಂತಿಯ ಪತಿ ಅಂತ ಉದ್ಯೋಗ ಪರ್ವ ಮಹಾಭಾರತದಲ್ಲಿ ತಿಳಿಸ್ತಾರೆ. ಇನ್ನು 27ನೇ ಕಕ್ಷೆಯಲ್ಲಿ ಅಜಾನಜರು. ಈ ದೇವತೆಗಳ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಉಪದೇವತೆಗಳು 100 ಜನ ಪಿತೃಗಳು, 30 ಅಸುರರು. ಅಸುರಾದಿಗಳಲ್ಲೂ ಉತ್ತಮ ಜೀವರಿರ್ತಾರೆ, ಪಿತೃ ಗಂಧರ್ವ ಮುಂತಾದವರಲ್ಲೂ ದುಷ್ಟರಿರ್ತಾರೆ. 100 ಗಂಧರ್ವರು, 100 ಜನ ಅಪ್ಸರಸ್ತ್ರೀಯರು, 100 ಸಿದ್ಧರು, 70 ಯಕ್ಷರು, 70 ರಾಕ್ಷಸರು, 30 ಚಾರಣರು, 70 ಭೂತರು, 70 ಜನ ಪ್ರೇತರು, 70 ಪಿಶಾಚರು, 70 ವಿದ್ಯಾಧರರು, 70 ಗುಹ್ಯಕರು, 70 ನಾಗರು, 70 ಕಿಂಪುರುಷರು, ಎಲ್ಲರೂ ಕೂಡ ಅಜಾನಜರು. 16,100 ಮಂದಿ ಅಗ್ನಿಪುತ್ರರು ವರಬಲದಿಂದ ಸ್ತ್ರೀಯರಾಗಿ ಹುಟ್ಟಿ ಕೃಷ್ಣನನ್ನು ಪತ್ನಿಯಾಗಿ ಪಡೆದವರು. ಅಜಾನಜರಿಗೆ ಸಮರು. ಅವರಲ್ಲಿ ಕಶೇರು ಅನ್ನೋಳು ಎಲ್ಲರಿಗಿಂತ ಉತ್ತಮಳು, ಅವರ ಗುಂಪಿನಲ್ಲಿ ಉತ್ತಮಳು. ಕೃಷ್ಣ ತಮ್ಮ ರೂಪಕ್ಕೆ ಮನಸೋತ ಅಂತ ಅಹಂಕಾರ ಪಟ್ಟಿದ್ದರಿಂದ ನೀವು ಮ್ಲೇಚ್ಛರ ವಶರ ಆಗ್ರಿ ಅಂತ ಕೃಷ್ಣನೇ ಶಾಪ ಕೊಟ್ಟು ಮ್ಲೇಚ್ಛ ಸ್ಪರ್ಶ ಸೂಚಿತವಾಗಿರ್ತಕ್ಕಂಥ ಅವರ ಪಾಪ ಪ್ರಾರಬ್ಧವನ್ನು ಕಳ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದ. ಅವರು ಅದೇ ರೀತಿಯಾಗಿ ಮಾಡಿ ಆಷಾಢ ಶುದ್ಧ ಏಕಾದಶಿ ಗೋವಿಂದ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಸರಸ್ವತಿ ನದಿಯಲ್ಲಿ ತಮ್ಮ ಶರೀರವನ್ನು ತ್ಯಾಗ ಮಾಡಿದರು ಅಂತ ಮಹಾಭಾರತ ತಿಳಿಸುತ್ತೆ. ಉತ್ತಮ ಅಪ್ಸರೆಯರಾಗಿರ್ತಕ್ಕಂಥ ಕೃಷ್ಣನಿಗೆ ಪ್ರಿಯವಾದ ಗೋಪಿಕಾ ಸ್ತ್ರೀಯರಿಗಿಂತಲೂ ಇವರು ಭಕ್ತಿಯಲ್ಲಿ ಎರಡು ಪಟ್ಟು ಶ್ರೇಷ್ಠರು. ಇನ್ನು 28ನೇ ಕಕ್ಷೆಯಲ್ಲಿ ಅಂತರ್ದರ್ಶಿ ಋಷಿಗಳು 100 ಕೋಟಿ. ಹಿಂದೆ ಹೇಳಿರ್ತಕ್ಕಂಥ ಸನತ್ ಕುಮಾರ, ನಾರದ, ಭೃಗು ಋಷಿಗಳು, ಸಪ್ತರ್ಷಿಗಳು, ಆಮೇಲೆ ಕರ್ಮಜ ದೇವತೆಗಳಿಗೆ ಸಮಾನರಾಗಿರ್ತಕ್ಕಂಥ ವ್ಯಾಪ್ತದರ್ಶಿಗಳಾಗಿರ್ತಕ್ಕಂಥ 90 ಋಷಿಗಳನ್ನು ಬಿಟ್ಟು ಉಳಿದ ಎಲ್ಲ ಋಷಿಗಳು ಕೂಡ ಈ 28ನೇ ಕಕ್ಷೆಯಲ್ಲಿ ಬರ್ತಾರೆ. ಇವರಿಗೆ ಹೃದಯದಲ್ಲೇ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ. 29ನೇ ಕಕ್ಷೆಯಲ್ಲಿ ಚಿರಪಿತೃಗಳು, ಇವರು ಹಿಂದೆ ಹೇಳಿರ್ತಕ್ಕಂಥ 110 ಪಿತೃಗಳನ್ನು ಬಿಟ್ಟು ಉಳಿದವರು. 7 ಪಿತೃಗಳ ವಂಶಜರು ಚಿರ ಅನ್ನೋ ಪಿತೃಲೋಕದಲ್ಲಿ ವಾಸ ಮಾಡೋದರಿಂದ ಚಿರಪಿತೃಗಳು ಅಂತ. ಚಿರ ಅನ್ನೋದು ಲೋಕದ ಹೆಸರು, ಅವರು ವಾಸ ಮಾಡುವ ಲೋಕದ ಹೆಸರು. ದೇವತೆಗಳು ಮತ್ತು ಋಷಿಗಳಾದ ಮೇಲೆ ಚಿರಪಿತೃಗಳು. 30ನೇ ಕಕ್ಷೆಯಲ್ಲಿ ದೇವಗಂಧರ್ವರು, ಇವ್ರಿಗೆ ಯುದ್ಧ ಮಾಡುವ ಸಾಮರ್ಥ್ಯ ಇದೆ, ಅದೇ ರೀತಿಯಾಗಿ ಗಾಯನ ಮಾಡುವ ಸಾಮರ್ಥ್ಯ ಇದೆ. ಇವರು ದೇವತೆಗಳಿಗೆ ಹತ್ತಿರದ ಸೇವಕರು. ಹಿಂದೆ ಹೇಳಿದ 108 ಜನರನ್ನು ಬಿಟ್ಟು ಉಳಿದವರನ್ನು ದೇವಗಂಧರ್ವರು. 31ನೇ ಕಕ್ಷೆಯಲ್ಲಿ ಮನುಜಗಂಧರ್ವರು, ಇವರು ದೇವಗಂಧರ್ವರ ಕೈ ಕೆಳಗೆ ಇದ್ದು ದೇವತೆಗಳಿಗೆ ಸೇವೆ ಮಾಡುವಂಥವರು. 32ನೇ ಕಕ್ಷೆಯಲ್ಲಿ ಚಕ್ರವರ್ತಿಗಳು, ಕರ್ಮಜ ದೇವ ಸಮಾನರಾಗಿ ಉಕ್ತರಾಗಿರ್ತಕ್ಕಂಥ ವ್ಯಾಪ್ತದರ್ಶಿಗಳಾಗಿರ್ತಕ್ಕಂಥ 100 ಜನ ರಾಜರನ್ನು ಬಿಟ್ಟು ಉಳಿದ ರಾಜರು ಇವರು. ಚಕ್ರವರ್ತಿಗಳಲ್ಲಿ ಭಗವಂತನ ರಾಜರಾಜೇಶ್ವರ ರೂಪದ ಆವೇಶ, ಇಂದ್ರಾದಿ ದೇವತೆಗಳ ಆವೇಶ ಇರುತ್ತೆ. ಅದರಿಂದನೇ ಅವರಿಗೆ ರಾಜ್ಯಭಾರವನ್ನು ಪ್ರಾಮಾಣಿಕವಾಗಿ ಮಾಡುವಂಥ ವಿಶೇಷ ಅನುಗ್ರಹ. ಕೊನೆಗೆ 33ನೇ ಕಕ್ಷೆಯಲ್ಲಿ ಮನುಷ್ಯೋತ್ತಮರು, ಇವರು ಸತ್, ಚಿತ್, ಆನಂದ, ಆತ್ಮ ಅಂತ ಭಗವಂತನ 4 ಗುಣಗಳನ್ನು ಉಪಾಸನೆ ಮಾಡತಕ್ಕಂಥವರು. ಏಕಗುಣ ಉಪಾಸಕರಾಗಿರ್ತಕ್ಕಂಥ ತೃಣಾದಿ ಜೀವರು ಈ ಕಕ್ಷೆಯಲ್ಲೇ ಬರ್ತಾರೆ. ಸಚ್ಚಿದ ಆನಂದ ಈ 3 ಗುಣಗಳನ್ನು ಆತ್ಮ ಅನ್ನೋ ಗುಣದಲ್ಲಿ ಅಂತರ್ಭಾವ ಮಾಡಿ ಉಪಾಸನೆ ಮಾಡೋದ್ರಿಂದ ಇವರನ್ನು ಬೇರೆ ಕಕ್ಷೆಯಲ್ಲಿ ಪರಿಗಣನೆ ಮಾಡೋದಿಲ್ಲ. ಇವರೇ ಮನುಷ್ಯೋತ್ತಮರು ಅಂತ. ಹೀಗೆ 33 ಕಕ್ಷೆಗಳನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ತಿಳಿದು ಅಂತ ಸಂಧಿ ಸೂಚನೆಯಲ್ಲೇ ತಿಳಿಸ್ತಾರೆ.